ಬರಬೇಕು ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕು ಬಣ್ಣಾಡುಕು ಗ್ರಾಮದ ಪ್ರಗತಿಪರ ರೈತರಾದ ಎಸ್ ವಿ ಬಸವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಮೊದಲಿಗೆ ಪ್ರಕಟಣೆಗಳು. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ, ಧರೆಯ ಉಳಿಸಿರಿ. ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ. ಚಿಕುಂಗುನಿಯ ಬಂದರೆ ತೊಂದರೆ ಕೇಳಿರನ್ನ ನೀವು, ಆ ಕೇಳಿರನ್ನ ನೀವು. ಚಿಕುಂಗುನಿಯ ಬಂದರೆ ತೊಂದರೆ ಕೇಳಿರನ್ನ ನೀವು, ಆ ಕೇಳಿರನ್ನ ನೀವು. ಭಯಬೇಡ, ಚಿಕುಂಗುನ್ಯ ಮಾರಣಾಂತಿಕ ಕಾಯಿಲೆ ಅಲ್ಲ. ಈಡಿಸ್ ಸೊಳ್ಳೆಗಳ ನಿಯಂತ್ರಣ, ಚಿಕುಂಗುನ್ಯ ಹಾಗೂ ಡೆಂಗಿ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಮದ್ಯಪಾನವ ಮಾಡಿ ಇದ್ದುದೆಲ್ಲವನಿಗೆ ಬಿದ್ದು ಬರುವವನ ಸದ್ದಡಗಿ, ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ, ಸಂತಾನ ಎದ್ದು ಹೋಗುವುದು ಸರ್ವಜ್ಞ, ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಮದ್ಯಪಾನ ಸಂಸಾರವನ್ನು ಹಾಳುಗೆಡವುತ್ತದೆ, ಸಂಬಂಧಗಳನ್ನು ಛಿದ್ರಗೊಳಿಸುತ್ತದೆ ಮತ್ತು ಅವಲಂಬಿತರನ್ನು ಅನಾಥರನ್ನಾಗಿಸುತ್ತದೆ. ಮದ್ಯಪಾನವನ್ನು ತ್ಯಜಿಸುವುದು ಸುಖಮಯ ಜೀವನಕ್ಕೆ ನಾಂದಿ ಹಾಡಿದಂತೆ. ರಮಣ ರಮಣ, ಏನ್ ನಿಂತ್ಕೊಂಡಿದೀಯ? ಬಾ ಬಾ ಗಾಡಿ ಪಾಳಾಯಿ ಹೋಗಕ್ ನೀಡಲ್ಲ. ರಮಣ ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ. ಇಲ್ಲ ಬೇಡ ಬೇಡಪ್ಪ. ಏ ಬಾ, ಏನ್ ನಾನು ನಿನ್ನ ಒತ್ಕೊಂಡು ಹೋಯ್ತೀನ? ದಮ್ಮಯ ಬೇಡ. ಏ ಬಾ, ನಾನು ನಾಲ್ಕು ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ? ಕುಡ್ದಿಲ್ಲ ರಮಣ, ಕುಡ್ದು ನೋಡ. ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ ಸಾವಿರ ಸಮಸ್ಯೆಗಳಿಗೆ ಆಹ್ವಾನ. Woo!

ವಿಜಯನಗರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲೂ ಇದ್ದಾರೆ. ಅದರ ಆಚೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಇದ್ದಾರೆ. ನಿಮ್ಮ ಎಲ್ಲ ರೇಷ್ಮೆ ಬೆಳೆಗಾರರ ಒಂದು ಸಂಪರ್ಕ ಆಗ್ತದೆ ನಿಮಗೆ? ಹೇಗೆ ಅವ್ರ ಜೊತೆಗೆ ಏನಾದರೂ ವಿನಿಮಯಗಳನ್ನು ಮಾಡ್ಕೊಳ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಜ್ಞಾನವನ್ನ ಅನುಭವವನ್ನ ಹೇಗೆ? ಹೌದು ಸರ್, ಹೌದು ಸರ್. ಅದು ಹೀಗೆ ಈ ಹುಳ ವಿತರಿಸಕ್ಕೆ ಪ್ರಾರಂಭ ಮಾಡಿ ಅದು ಒಂಥರ ಹೇಗೆ ಅಂದ್ರೆ ಸರ್, ಇವತ್ತು ಬಿತ್ತಿದ ಬೀಜ ನಾಳೆನೆ ಮೊಳಕೆ ಹೊಡೆದು ನಾಡ್ದೇ ನಮಗೆ ಫಲ ಕೊಡಲ್ಲ. ಅಂದರೆ ನಮ್ಮ ಪ್ರಯತ್ನಗಳು ಸತತವಾಗಿ ನಮ್ಮ ಭೂಮಿಯಲ್ಲಿ ಆಗಿರ್ಬೋದು, ಬೇರೆ ಕೆಲಸದಲ್ಲಿ ಆಗಿರ್ಬೋದು, ನಾವು ಪ್ರಯತ್ನ ಮಾಡ್ಕೊಂತಿದ್ದಾಗ ಅದ್ರ ಫಲ ಸಿಗುತ್ತೆ. ನಾನು ಈಗ ಅನಿಸ್ತದೆ ಸರ್, ಅವತ್ತಿನ ದಿನ ನಾನು ಸುಮ್ಮನೆ ಸುತ್ತಾಡಿದ್ದು ವೇಸ್ಟ್ ಅಲ್ಲ, ಅಂದರೆ ಅದು ತದನಂತರ ಆದರೂ ಅದ್ರ ಫಲ ಸಿಗುತ್ತೆ ಅನ್ಕೊಂಡು. ಈಗ ಸರ್ ಬೆಳೆ ಲಾಸ್ ಮಾಡ್ಕೊಂಡು ಕೆಲವು ರೈತರು ಬರ್ತಾರೆ, ಕಾರಣ ಕೇಳಿದಾಗ ಅವ್ರ ತಪ್ಪುಗಳು ಭಾಳ ಇರ್ತಾವೆ, ಅಂದರೆ ಅವರಿಗೆ ಗೊತ್ತಿರಲ್ಲ. ಆಮೇಲೆ ರೈತರು ಹಂಚ್ಕೊಳಕ ಅಂತ ಒಂದು ವೇದಿಕೆನೂ ಸಿಗಲ್ಲ ಇವತ್ತಿನ ದಿನ. ಆಮೇಲೆ ಆ ಸಮಯ ಇರಲ್ಲ, ಆಮೇಲೆ ಒಂದೊಂದು ಒಂಥರ ಒತ್ತಡದ ಜೀವನ ಇರ್ತದೆ. ಆಮೇಲೆ ಕೆಲವರು ಇಷ್ಟನೂ ಪಡಲ್ಲ ನಮ್ದು ಒಂದು ಇದನ್ನ ಯಾಕೆ ಹೇಳ್ಕೊಳಕು ಅಂತ. ಈ ವಿಚಾರದಲ್ಲಿ ಒಂದು ಯೋಚನೆ ಮಾಡಿ ಹುಳು ವಿತರಿಸಕ್ಕೆ ಪ್ರಾರಂಭ ಮಾಡಿದಾಗಲಿಂದ ಸುಮಾರು ಜನ ಸಂಪರ್ಕ ಬಂದ ಸರ್, ಅಂದ್ರೆ ಅವ್ರ ತಪ್ಪುಗಳೆಲ್ಲ ತಿಳಿಸಿ ಹೇಳಿದೆ. ಮತ್ತೆ ಪೌಡ್ರುಗಳು ಯಾವ ಕಾಲಕ್ಕೆ ಯಾವ್ದು ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು, ಆಮೇಲೆ ಸೋಂಕು ನಿವಾರಣೆ ಕ್ರಮಬದ್ಧವಾಗಿ ಯಾವ ಥರ ಮಾಡಬೇಕು, ಆಮೇಲೆ ತೋಟಕ್ಕೆ ಯಾವ ಥರ ಗೊಬ್ಬರ ಕೊಡ್ಬೇಕು ನೀವು, ಹಾಂ, ಆಮೇಲೆ ಗೂಡು ಮಾರಾಟನೂ ಕೂಡ ಯಾವ ಥರ ಮಾಡಬೇಕು, ಆಮೇಲೆ ಗೂಡು ವಿಂಗಡಿಸೋದು ಹೆಂಗೆ, ಕೆಲವೊಂದೆಲ್ಲ ತಪ್ಪುಗಳು ಮಾಡ್ತವೆ ಸರ್. ಆ ಇದರಿಂದ ಹುಳು ಮತ್ತೆ ನಮ್ಮ ಕಡೆಯಿಂದ ತೊಗೊಂಡ್ರು ಬೆಳೆ ಮಾಡಿದ್ರು ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಸರ್. ಹೀಗೆ ಒಟ್ಟು ನೀವು ಎಲ್ಲ ರೇಷ್ಮೆ ಬೆಳೆಗಾರರ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಂಡಿದ್ದೀರಿ? ಹೌದು, ಹೌದು ಸರ್. ಈಗ ಮುಂದಿನ ಕನಸುಗಳು ಏನು ಬಸವರಾಜ್ ಅವರೇ? ಸರ್, ಮಕ್ಕಳ ಒಂದು ಉನ್ನತ ಅಭ್ಯಾಸ ಮಾಡ್ಸಕ್ಕನ್ನೋದೊಂದು ಕನಸು ಸರ್. ಒಂದು ತೋಟದಲ್ಲಿ ಮನೆ ಮಾಡ್ಕಂತಿದ್ದೆ, ಅದೊಂದು ನೆರವೇರ್ತಾರೆ. ಅದು ನನಗೊಂದು ತುಂಬ ದಿನದ ಒಂದು ಕನಸು. ಅಂದರೆ ನಾನು ಸುಮಾರು ಜಮೀನಲ್ಲಿ ಬೆಳಗ್ಗಿಂಜ 5 ಗಂಟೆಗೆ ನಾನು 4 ಗಂಟೆಗೆ ಬರ್ತೀನಿ, ನಮ್ಮದು ವಾರಿನ ಫಸ್ಟ್ ಪಾಯಿಂಟ್ ಇರೋದ್ರಿಂದ 5 ರಿಂದ ಸಾಯಂಕಾಲ 7-8 ಗಂಟೆವರೆಗೆ ನಾನು ಜಮೀನಲ್ಲಿ ಕಾಲ ಕಳೀತಿದ್ದೆ. ಅಂದರೆ ರಾತ್ರಿ ಊಟಕ್ಕೆ ಮನಿಕೊಳಕ್ಕೆ ಮಾತ್ರ ನಾನು ಊರಿಗೆ ಹೋಗ್ತಿದ್ದೆ. ಇದನ್ನೊಂದು ತಡಿಬೇಕು. ಆಮೇಲೆ ದಿನಕ್ಕೆ ಏನಿಲ್ಲ ಅಂದರೂ 2 ಬೈಕಿಂದ ಒಂದು 1.5 ಸಾವಿರ 1.5 ಸಾವಿರ 3 ಸಾವಿರ ತನಕ ಪೆಟ್ರೋಲ್ ಖರ್ಚಾಗ ಸರ್. ಅಂದ್ರೆ ಊಟಕ್ಕೆ ಅದಕ್ಕೆ ಇದಕ್ಕೆ ಹೋಗಕ್ಕೆ ಬರಕ್ಕೆ ಇದೊಂದು ಸೇವ್ ಮಾಡಕ್ಕೆ ಒಂದು ಉದ್ದೇಶದಿಂದ ತೋಟದಲ್ಲಿ ಒಂದು ಮನೆ ಮಾಡ್ಕೊಂಡೆ ಸರ್. ಇಲ್ಲಿರೋದ್ರಿಂದ ತುಂಬಾ ಅನುಕೂಲ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಅಂತ ಅಲ್ಲೇ ಕಣಿ ಕಾಣುತ್ತೆ. ಆಮೇಲೆ ಯಾರು ಸುಮ್ಮನೆ ಕೂರಕ್ಕೂ ಆಗಲ್ಲ, ಆಮೇಲೆ ಒಬ್ರು ಮಾಡದೊಬ್ರು ಕುತ್ಕೊಳ್ಳೋದು ಆಗಲ್ಲ, ಮನೆಯವರೇ ಅಚ್ಚುಕಟ್ಟಾಗಿ ಕೆಲಸಗಳಾಗ್ತವೆ. ಆಮೇಲೆ ಒಂದು ನಮ್ಮ ತೋಟಕ್ಕೆ ಒಂದು ಸೆಕ್ಯೂರಿಟಿ ಸರ್, ನಮ್ಮ ತೋಟದಲ್ಲಿ ಮನೆ ಮಾಡೋದ್ರಿಂದ. ಕೃಷಿ ಕುಟುಂಬದ ಹೊಸ ಯುವಕರಿಗೆ ಯಾವ ಕಿವು ಮಾತನ್ನು ಹೇಳ್ತೀರಿ ಸರ್? ವಿದ್ಯಾವಂತರು ನಮ್ಮ ಕೃಷಿ ಬರ್ಬೋದು ಸರ್, ಮುಖ್ಯವಾಗಿ ವಿದ್ಯಾವಂತರು ಬರೋದು. ಕಾರಣ ಅಂದರೆ ಈಗ ನಮ್ಮ ಜಮೀನಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಒಂದು ಕರೆಕ್ಟಾಗಿ ತಿಳ್ಕೊಂಡು ಒಂದು ವಿಜ್ಞಾನಿಗಳು ಸಲಹೆ ತಗೊಂಡು ಅನುಭವಿಗಳ ಸಲಹೆ ತಗೊಂಡು ಮಾಡಿದಾಗ ತುಂಬ ಮುಂದುವರ್ಬೋದು ಸರ್. ಇವತ್ತಿನ ದಿನ ನಮ್ಮ ಜ್ಞಾನನ ನಮ್ಮ ಪ್ರತಿಭೆನ ಬೇರೆಯವ್ರಿಗೆ ದಾರ ಎರಿಯೋದು ಯಾಕೆ? ಆಮೇಲೆ ನಾವು ಅನ್ನ ಕೊಡೋರು, ಅನ್ನ ಕೇಳೋರಲ್ಲ. ಆಮೇಲೆ ಎಷ್ಟು ಕಾಸಿದ್ರು ಒಂದು ಒಂದು ಆರೋಗ್ಯ ಒಂದು ಸುಖ ಸಿಗಲ್ಲ ಕೆಲವೊಂದು ಇದರಲ್ಲಿ. ಭೂಮಿ ಸೇವೆ ಮಾಡೋದ್ರಿಂದ ತುಂಬ ಲಾಭ ಇದೆ ಸರ್, ಆರೋಗ್ಯ ವೃದ್ಧಿ ಆಗತ್ತೆ. ಆಮೇಲೆ ನಮಗೆ ನಮ್ಮ ನಿರೀಕ್ಷೆಗೂ ಹೆಚ್ಚಿನ ಮಟ್ಟದಲ್ಲಿ ನಾವು ದುಡ್ಡೂ ನೋಡ್ಬೋದು ಸರ್. ಅಂದರೆ ನಾವು ಮೌಲ್ಯವರ್ಧನೆ ಇರ್ಬೋದು, ಆಮೇಲೆ ಬೆಳೆ ಯಾವ ಥರ ಯಾವ ಬೆಳೆ ಯಾವಾಗ ಹಾಕಬೇಕು. ಎಷ್ಟೋ ಜನ ನಮ್ಮ ಮೊನ್ನೆ ಎಲ್ಲ ಇತ್ತೀಚೆಗೆಲ್ಲ ಟೊಮೊಟೊ ಎಲ್ಲ ಲಕ್ಷಾಂತರ ರೂಪಾಯಿ ತೊಗೊಂಡ್ರು. ಆಮೇಲೆ ನಮ್ಮ 3 ಪಕ್ಕದವ್ರು ಟೊಮೊಟೊಲ್ಲಿ ಎಷ್ಟು ದುಡ್ಡು ಮಾಡಿದ್ರು, ಈರುಳ್ಳಿಯಲ್ಲಿ ದುಡ್ಡು ಮಾಡಿದ್ರು, ಆಮೇಲೆ ಈಗಲೂ ಸೌತಿಯಲ್ಲಿ ಮಾಡ್ತಿದ್ದಾರೆ. ಅಂದರೆ ನಾವು ಯಾವಾಗ ಯಾವ ಬೆಳೆ ಹಾಕ್ಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡು ಮಾಡಿದಾಗ ಮೊನ್ನೆ ಒಂದು 1 ಹತ್ತಿರ ನರ್ಸರಿಯಲ್ಲಿ ಹೋಗಿದ್ದೆ. ಅವ್ರು ಹೇಳಿದ್ರು, ನಾನು ಸ್ವಲ್ಪ ದುಡ್ಡು ಮಾಡಕ್ಕಪ್ಪ ಏನು ಮಾಡ್ಬೇಕು ಅಂತ ಕೇಳಿದೆ. ನೋಡಿ, ಎಲ್ಲೆಲ್ಲೋ ಮಾಹಿತಿಗಳು ಇರ್ತವೆ, ನಾವು ಪಡ್ಕೊಳಲ್ಲ, ನಮ್ಮ ಸಮಯನ ಎಲ್ಲೆಲ್ಲೋ ವ್ಯರ್ಥ ಮಾಡ್ತೀವಿ. ಅವ್ರು ಹೇಳಿದ್ರು, ಸಸಿ ನಮ್ಮ ನರ್ಸರಿಯಲ್ಲಿ 1-2 ತಿಂಗಳು ಸ್ಟಾಪ್ ಆತಂದಾಗ ಅವಾಗ ನೀವು ನಾಟಿ ಮಾಡ್ರಿ, ತುಂಬ ಚೆನ್ನಾಗ ರೇಟಿಗೆ ಬರುತ್ತೆ ನಿಮ್ದು. ಈಗ ರೇಟ್ ಇದ್ದಾಗ ಅದನ್ನೇ ಹಾಕಕ್ ಹೋಗ್ಬೇಡ್ರಿ. ಎಷ್ಟೋ ಮಾಹಿತಿಗಳು ಸಿಗ್ತವೆ ಸರ್. ನಾವು ನಿಧಾನಕ್ಕೆ ಯೋಚನೆ ಮಾಡಿ ತಾಳ್ಮೆಯಿಂದ ನಾವು ಕೃಷಿಯನ್ನ ಭೂಮಿ ಇರ್ತಕ್ಕಂಥವ್ರು. ಈಗ ಸುಮಾರು 1-4 ಎಕರೆ ಭೂಮಿ ಇದ್ರೆ ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡ್ಬೇಕು ಸರ್. ಇವತ್ತಿನ ದಿನದಲ್ಲಿ ಏನಂದ್ರೆ ಒಂದು ಯೋಜನೆ ಹಾಕೊಂಡು ಜೀವನ ಮಾಡ್ಬೇಕು. ಆಮೇಲೆ ಇವತ್ತಿನ ದಿನ ಬರಗಾಲನೂ ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಾಗ ನೀರು ನಿಲ್ತವೆ. ಇದಕ್ಕೆಲ್ಲದಕ್ಕೂ ನಾವು ಧೃತಿ ಕೆಡಬಾರ್ದು, ಅದಕ್ಕೆ ನಾವು ರೆಡಿಯಾಗಿರ್ಬೇಕು. ಈಗ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಆಮೇಲೆ ನಾವು ನಮ್ಮ ಖರ್ಚು ವೆಚ್ಚಗಳನ್ನ ಮಿತವಾಗಿ ಮಾಡ್ಕೊಂಡು ಹೋದಷ್ಟು ಆಮೇಲೆ ನಾವು ಯಾವುದೇ ದುರ್ಚಟಗಳು ಬಲಿಯಾಗದಂಗೆ ಇದ್ಬಿಟ್ರೆ ಏನು ನಮ್ಮ ಕೃಷಿಯಲ್ಲಿ ಏನು ನಷ್ಟನೂ ಇಲ್ಲ. ಆಮೇಲೆ ಕೃಷಿ ನಮ್ಮನ್ನ ಮೇಲೆ ಎತ್ತತ್ತೆ, ಆಮೇಲೆ ಸುಖವಾಗಿರ್ಬೋದು ಸರ್. ಒಳ್ಳೆಯದು ಬಸವರಾಜ್ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ

ಬೇಸಾಯವ